ಹೇ ಸೌಮಿತ್ರಿ ಚರಣ ಕಿಂಕರಳು ನಿನ್ನ ವನಿತೆ ಭಕ್ತಿಯೊಳರಗೆ ಶತ್ರು ವನಿತೆ ಭಕ್ತಿಯೊಳರಗೆ ಶತ್ರು ಕನಿಕರದಿ ಮನ್ನಿಸುತ ವೇಗದಿ ಮನದೊಳೆನಿದೆ ಪೇಳಲದ ನಾಗೈವೆನು ಉಪಕೃತಿಯ ಆ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಕರುಣಿಸಿ ಯೋಗಿನಿಗೆ ಕರುಣಿಸಿ ಯೋಗಿನಿಗೆ ಕರದೊಳಗಿದರನ್ನು ಪಿಡಿದು ಸಾಕೀತವಾನ್ ಕರದೊಳಗಿದರನ್ನು ಪಿಡಿದು ಸಾಕೀತವಾನ್ ಸ್ಮರಿಸಲು ತೆರಳು ವೀರಿ ಸಾಕೀತವ ಸ್ಮರಿಸಲು ತೆರಳು ವೀರಿ ಕರದೊಳಗಿದರನ್ನು ಪಿಡಿದು ಸಾಕೀತವಾನ್ ಸ್ಮರಿಸಲು ತೆರಳು ವೀರಿ ಪರುಷಾದಿ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಕರುಣಿಸಿ ಯೋಗಿನಿಗೆ ಕರದೊಳಗಿದರನ್ನು ಪಿಡಿದು ಸಾಕೇತವ ಸ್ಮರಿಸಲು ತೆರಳುವಿರಿ ಬಾಲನೆ ತಿನ್ನತ್ತ ತೈಯತ್ತ ತೈ ತೈ ತೈಯತ್ತ ತೈ ತೈ ಅರಾರೆ ಚೋದಿಗ ಬಾಲನೆ ನೀನಾರಿಲ್ಲಿ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದನೆ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದನೆ ದೈತಂದೆಯೋ ಅರಿಯ ದೈತಂದೆಯೋ ಪಗಾರು ಬಿಂಕವಾದೆನೋ ದೈ ತಂದೆಯು ಪಗಾರು ಪಿಂಕವಾದೇನು ನೊರಜು ನೀನ ಗೆಣೆಯೇ ನೀ ನೊರಜು ನೀನ ಗೆಣೆಯ ರೇ ಜೋದಿಗ ಬಾಲನೆ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದೇನೆ ಅರಿಯ ದೈತಂದೆಯು ಪಗಾರು ಪಿಂಕವಾದೇನು ನೊರಜು ನೀಯನ ಗೆಣೆಯೇ ನೀ ನೊರಜು ನೀ ನೊರಜು ನೀಯನ ಎಣೆಯ ಅರರೇ ಜ್ಯೋತಿಗ ಬಾಲನೆ ನೀನಾರಿಲ್ಲಿ ಬರುವ ಧೈರ್ಯವ ಗುರು ಸಾಂದಿ ಪರ ಶಿಷ್ಯನು ರಾಮ್ ಇದ್ದರಿಂದ ತಾಗಿದ್ದಿ ಕುತಕ ತೈಯ ತೈಯ ದಿನ ಶಿಷ್ಯನು ಗೋಪನ ಕಂದ ಗೋಪನ ಕಂದ ಮುರಳಿ ಮೋಹನನು ನಾನು ಗೋಪನ ಕಂದ ಮುರಳಿ ಮೋಹನನು ನಾನು ಸೋತನನು ಅಪಹರಿಸಿ ತಂದಿ ಹೇಯೇನೋ ಕುರು ಸೋತನನು ಅಪಹರಿಸಿ ತಂದಿ ಹೇಯೇನು ಬರದಿನ್ ಒಪ್ಪಿಸೋ ಎನಗೆ ನೀ ಬರದಿನ್ ಒಪ್ಪಿಸೋ ಎನಗೆ ಶಿಷ್ಯನು ಗೋಪನ ಕಂದ ಗೋಪನ ಕಂದ ಮುರಳಿ ಮೋಹನನು ನಾನು ಅರೆ ನಿಮಿಲಿತ ನೇತ್ರ ಶಶಿಹಾಸ ಬಿರುತಿಹಾ ಅರೆ ನಿಮಿಲಿತ ನೇತ್ರ ಶಶಿಹಾಸ ಬಿರುತಿಹಾ ಅರೆ ಬಿರಿದ ಚಂದುಟಿಯ ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ಅರೆ ಬಿರಿದ ಚಂದುಟಿಯ ನಸಲ ಮೇಲಕ್ಕೆ ಬಲವ ಕರವಿರಿಸಿ ಹರಿಯು ನಿದ್ರಾಯೋಗ ವಶವಿರಲು ಶ್ರೀ ಹರಿಯು ನಿದ್ರಾಯೋಗ ವಶವಿರಲು ಮೋಹ ಪರವಶವಾದಳ ಸೀಕೆ. ಶ್ರೀ ಹರಿಯ ನಿದ್ರಾಯೋಗ ವಶವಿರಲು ಮೋಹ ಮೋಹ ಪರವಶವಾದಳ ಅಸಿಕೆ. ಜನಕನ ಕಂಡಳಾಗ ಕಂಡಳಾಗ ಮಾರ ಜನಕನ ಕಂಡಳಾಗ ಕಂಡಳಾಗ ಮಾರ ಜನಕನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡಳಾಗ ಮಾರ ಜನಕನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡು ಮುದವ ಗೊಂಡು ಪುಳಕ ವಾಯ್ತು ತನುಮನ ಗೊಂಡು ಪುಳಕವಾಯ್ತು ತನುಮನ ಪುಂಡರೀಕ ನೇತ್ರ ನಿಂತು ಗಂಡನ ಹನು ತನಗೆ ಪುಂಡರೀಕ ನೇತ್ರ ನಿಂತು ಗಂಡನ ಹನು ತನಗೆ ಸ್ಮರನು ಪುಂಡತನದೋಳ್ ಅಂಬಯ ಸೇವ ಕಂಡು ಸಹಿಸಲೆಂತು ನಾನು ಸ್ಮರನು ಪುಂಡತನದೋಳ್ ಅಂಬಯ ಸೇವ ಕಂಡು ಸಹಿಸಲೆಂತು ನಾನು ಕಂಡಳಾಗ ಮಾರ ಜನಕನ